ಪಂಚಕಂ. ಈ ಐದು ಸಂಗತಿಗಳನ್ನ ಈ ಸೃಷ್ಟಿಯನ್ನು ನಾವು ಕಾಣ್ತೇವೆ. ಈ ಐದು ಸಂಗತಿಗಳನ್ನ ನಾವು ಈ ಸೃಷ್ಟಿಯಲ್ಲಿ ಕಾಣ್ತೇವೆ. ಸಂಗತಿ ಒಂದು, ಅಸ್ಥಿ ಇದೆ. ಭಾತಿ ಸಂಗತಿ ಎರಡು, ತೋರುತ್ತದೆ ಇದೆ ಆದ್ದರಿಂದ ತೋರುತ್ತದೆ. ಪ್ರಿಯಂ, ಪ್ರಿಯ ಮೋದ ಪ್ರಮೋದಗಳಿಗೆ ಅವಕಾಶ ಮಾಡಿಕೊಡುತ್ತದೆ ಪ್ರಿಯ. ಮತ್ತು ಒಂದು ರೂಪ, ಒಂದು ನಾಮ. ಇವುಗಳಲ್ಲಿ ನಾಮರೂಪ ಉಪೇಕ್ಷೆ, ಉಪೇಕ್ಷ್ಯ ನಾಮರೂಪ ಉಪೇಕ್ಷ್ಯ, ನಾವು ನಾಮರೂಪಗಳನ್ನು ಬದಿಗೆ ಸರಿಸಿದ್ದಾದರೆ, ಯಾವುದೇ ವಸ್ತು ಇರಲಿ, ಯಾವುದೇ ಪದಾರ್ಥ ಇರಲಿ, ಯಾವುದೇ ಪ್ರಾಣಿ ಇರಲಿ, ಯಾವುದೇ ಜೀವರಾಶಿ ಇರಲಿ, ಆ ವಸ್ತು, ಆ ಪದಾರ್ಥ, ಆ ಆಕಾರ, ಆ ನಾಮ, ಆ ಜೀವ, ಅವರಲ್ಲಿಯ, ಅವುಗಳಲ್ಲಿಯ, ಅದರಲ್ಲಿಯ ನಾಮರೂಪಗಳನ್ನು ಬದಿಗೆ ಸರಿಸಿದ್ದಾದರೆ ವಾ ಏನು ಉಳಿತು ಅಂತಂದ್ರೆ, ಸಚ್ಚಿದಾನಂದ ತತ್ಪರ. ಇತನೇ ಸಿಬಾತ್ ಅಲ್ಲಿರೋದು ಸಚ್ಚಿದಾನಂದ ಮಾತ್ರ, ಪುಸ್ತಕ ಪುಸ್ತಕ ಇದೊಂದು ನಾಮ, ಪುಸ್ತಕ ಇದೊಂದು ರೂಪ. ಇಷ್ಟು ಅಗಲ, ಇಷ್ಟು ಉದ್ದ, ಇಷ್ಟು ಸಪ್ಪ, ಇದು ಇದರ ರೂಪ. ಇಷ್ಟು ಅಗಲ, ಇಷ್ಟು ಉದ್ದ, ಇಷ್ಟು ದಪ್ಪ ಅನ್ನೋದು ಇದು ಬಂದು ನನಗೆ ಹೇಳಿದ್ರು, ನಾನು ಆ ಪ್ರಕಾರವಾಗಿ ಇದರಲ್ಲಿ ಭಾವಿಸಿದ್ದೆ. ಏ ಯಾವುದು ನೀನು ಭಾವಿಸಿಯ, ನಿನ್ನ ಹತ್ರ ಇಟ್ಕೋ ಅಲ್ಲ, ನೀನ್ ಭಾವಿಸಿದ್ದಾನೆ ಅದು ನಿನ್ನ ಹತ್ರ ಇಟ್ಕೋ. ಈಗ ಹೇಳಲು ಏನಿದೆ, ಇದೆ ನಾಮ ರೂಪ ಉಪೇಕ್ಷ್ಯ ಏನಿದೆ ಅಲ್ಲಿ, ಇದೆ ಸತ್. ಇದರಿಂದ ತೋರ್ತದ ಭಾವನೆಗಳು ಉಕ್ತಾವ, ಹೀಗಾಗಿ ಭಾತಿ ಚಿತ್. ಆ ಭಾವನೆಗಳಲ್ಲಿ ಪ್ರಿಯ, ಮೋದ, ಪ್ರಮೋದ ಅನ್ನುವ ಲಕ್ಷಣಗಳಿವೆ. ಅವೆಲ್ಲವೂ ಒಟ್ಟು ಅರ್ಥ ಆನಂದ. ನಾಮರೂಪಗಳನ್ನು ಈ ವಸ್ತುವಿನಿಂದ ಬದಿಗೆ ತರಿಸಿದ್ದಾದರೆ ಇಲ್ಲೇನಿದೆ? ಸಚ್ಚಿದಾನಂದ. ಬದಿಗೆ ಸರಿಸೇ ತಾನೆ ನಾವು ಇಷ್ಟೊತ್ತಿಗೆ ಮಾತಾಡಿದ್ದೀವ. ಏನ್ ಮಾತಾಡಿದ್ವಿ? ಸತ್ ಚಿತ್ ಆನಂದ. ಹಾಗಾದ್ರೆ ಏನಿದೆ ಇಲ್ಲಿ? ಸಚ್ಚಿದ. ಇಲ್ಲೇನಿದೆ ಸರಿಸಿ ನೋಡ್ಬೇಕು ನೀವು. ಅದ್ವೈತದ ಹಿರಿಮೆ ಏನು ಅಂದ್ರೆ, ಅದ್ವೈತ ತತ್ವದ ಸ್ಪಷ್ಟೀಕರಣೆಯಲ್ಲಿ ದ್ವೈತವನ್ನು ಕೆಡಿಸುವ ಅವಶ್ಯಕತೆ ಇಲ್ಲ. ಇದು ಅದ್ವೈತದ ಹಿರಿಮೆ. ಇದನ್ನ ಪೂಜಿ ಸ್ವಾಮಿ ಏನು ಹೇಳ್ತಾರೆ, ಇನ್ ಸ್ಪೈಟ್ ಆಫ್ ದ್ವೈತ ಅದ್ವೈತ ಈ. ಇನ್ ಸ್ಪೈಟ್ ಆಫ್ ದ್ವೈತ ಅಂದ್ರೆ ದ್ವೈತವು ಇರ್ತಿರ್ಲಿಕ್ಕೂ ಅದ್ವೈತವು ಇದ್ದೇ ಇದೆ. ದ್ವೈತವನ್ನ ಇಲ್ಲ ಮಾಡಿ ಅದ್ವೈತ ಸಿದ್ಧಿ ಮಾಡಲಿಕ್ಕೆ ಹೋಗುದಿಲ್ಲ. ನಾನು ಇರು, ನೀ ಪುಸ್ತಕ ಹೋದಿಲ್ಲ ಇರು, ನೀ ಘಟ ಹೋದಿಲ್ಲ ಇರು, ನೀ ಮನುಷ್ಯ ಹೋದಿಲ್ಲ ಇರು, ನೀ ಜೀವ ಹೋದಿಲ್ಲ ಇರು, ನೀ ದೇವ್ರು ಹೋದಿಲ್ಲ ಇರು. ನೀ ದೇವ್ರ ದೇವರಾಗೇ ಇರು, ಇವ ಜೀವ ಜೀವವಾಗೇ ಇರಲಿ, ಇವ ಪದಾರ್ಥ ಪದಾರ್ಥವಾಗೇ ಇರಲಿ, ಆದರೆ ಇವುಗಳೆಲ್ಲದರಲ್ಲಿ ಇರುವ ತತ್ವ ಸತ್ ಚಿತ್ ಆನಂದ ತತ್ಪರ. ಇದು ಒಂದು ಸಲ ಯಾರು ಗುರುತಿಸಿದರೋ ಅವರು ಸರ್ವದಾ ಸಮಾಧಿ ಕುರಿಯಾದ. ಈಗ ಮಾತಾಡಿದ್ವಿ ಸಮಾಧಿಯನ್ನು, ಸದಾಕಾಲವೂ ಸಮಾಧಿಸ್ತರೇ ಆಗಿರ್ತಾರೆ. ಸದಾಕಾಲವು ನಿರಂತರವಾಗಿ ಸಮಾಧಿ ಸ್ಥಿತಿಯಲ್ಲೇ ಇರ್ತಾರೆ. ಯಾರು ಇದನ್ನು ಗುರುತಿಸ್ತಾರೋ, ಏನನ್ನು ಗುರುತಿಸ್ತಾರೆ? ಸತ್ ಚಿತ್ತ ಆನಂದ ತತ್ಪರರಾಗಿ ಯಾರು ಗುರುತಿಸ್ತಾರೋ ಅವರು ಯಾವತ್ತಿಗೂ ಎಂದೆಂದಿಗೂ ಏನಾಗಿರ್ತಾರೆ? ಸಮಾಧಿಸ್ತರಾಗಿ ಇರ್ತಾರೆ. ಈ ಸಮಾಧಿ ಎರಡು ತರ ಇದೆ. ಈ ಸಮಾಧಿ ಎರಡು ತರ ಇದೆ, ಹೃದಯ ಅಥವಾ ಬಹಿಹಿ. ನೀವೊಂದು ಕೆಲಸ ಮಾಡ್ರಿ, ಆ ಹೃದಯ ವಾ ಅವಶ್ಯಕತೆ ಇಲ್ಲ ಅಂದ್ರೆ, ವಾ ಇಟ್ಟು ಅಥವಾ ಮಾಡಿದ್ರೆ ಅಥವಾ ಅಥವಾ ಅಂತ ಎರಡು ಸಲ ಅದು ಅಲ್ಲಿ ವಾ ಬತ್ತು ಸಿಂಗಲ್ ಅ ಮಾಡು, ಆ ಅಥವಾ ವಾ ಬದಲು ಸಿಂಗಲ್ ಅ. ಹೃದಯ ಅಥವಾ ಬಗಿಹಿ ಹಂಗೆ ಬರ್ಬೇಕು. ಹೃದಯ ಒಳಗೆ ಅಥವಾ ಬಹಿಗೆ ಹೊರಗೆ. ಸಚ್ಚಿದಾನಂದ ತತ್ಪರನಾಗಬೇಕು, ಒಳಗಾದರೂ ಆಗ್ರಿ ಹೊರಗಾದರೂ ಆಗ್ರಿ. ಕಣ್ಣು ಮುಚ್ಚಿದಾಗ್ಯೂ ಕೂಡ ಒಳಗ ಆಗಲಿ, ಕಣ್ಣು ತೆರೆದಿರುವಾಗಿಯೂ ಕೂಡ ಹೊರಗಾಗಿರಲಿ, ಆದರೆ ಸಚ್ಚಿದಾನಂದ ತತ್ಪರವಾಗಿರಬೇಕು. ಇತ್ತನಿಸಿ ಬಾ. ಇದು ಹೆಂಗ್ ಮಾಡೋದ್ರಿ? ಇನ್ನು ಮುಂದೆ ಸಮಾಧಿಯ ವಿಚಾರ ಮಾತಾಡ್ತಾರೆ. ಆರು ಸಮಾಧಿಗಳು, ಆರು ತರಹದ ಸಮಾಧಿಗಳು. ದೇಹ ಕಳಚಿದ ನಂತರದ ಸಮಾಧಿ ನಾನು ಮಾತಾಡ್ತಾ ಇಲ್ಲ, ಗೊತ್ತಾಗ್ತಿರಲ್ಲ. ಆ ದೇಹ ಕಳಚಿದ ನಂತರದ ಸಮಾಧಿ ಹೇಗಿರ್ತದೆ ಅಂತ ನನಗೇನು ಗೊತ್ತಿಲ್ಲ, ಅನುಭವ ಇಲ್ಲ ಅಂತ ನಿಮಗೆ ಹೇಳಿಬಿಟ್ಟೆನ್ ನಾನು. ಈಗ ನಾನು ಫೋನ್ ಮಾಡಿ ಅದು ಮಾಡಿ ಇದು ಮಾಡಿ ಎಲ್ಲರಿಗೆಲ್ಲ ತಿಳ್ಕೋಬೇಕು. ಈಗ ಯಾರು ಸಮಾಧಿ ಆಗಿಬಿಟ್ರು ಅವರಿಗಂತೂ ಫೋನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಯಾರು ಇದ್ದಾರೆ ಅವರಿಗೆ ಮಾಡಬೇಕು, ನಾನು ಈಗ ಮಾಡಿ ತಿಳ್ಕೋಬೇಕು. ಆ ವಿಷಯ ನಾವು ಮಾತಾಡ್ತಾ ಇಲ್ಲ. ಸಾಧಕನು ಮುಮುಕ್ಷುವಾದಂಥವನು ಮೋಕ್ಷವನ್ನ ಹೊಂದುವಿಕೆಯ ಸ್ಥಿತಿಯಲ್ಲಿ ಎಷ್ಟು ತರಹದ ಸಮಾಧಿಗಳಿವೆ? ಆರು ತರಹದ ಸಮಾಧಿಗಳಿವೆ. ಹೃದಯ ಒಂದು, ಹೃದಯ ಇನ್ನೊಂದು, ಬಗೆಗೆ ಹೊರಗೆ ಒಳಗೆ ಹೊರಗೆ. ಮುಂದೆ ಕೇಳಿ, ಈ ಒಳಗೆ ಮತ್ತೆ ಎರಡು ಸಮಾಧಿಗಳಿವೆ, ಸವಿಕಲ್ಪ ನಿರ್ವಿಕಲ್ಪ. ಹೊರಗೆ ಸವಿಕಲ್ಪ ನಿರ್ವಿಕಲ್ಪ ಎಷ್ಟಾದ್ರು ಈಗ ನಾಲ್ಕಾದ್ರು. ಒಳಗೆ ಹೊರಗೆ ಡಿವೈಡ್ ಮಾಡಿಬಿಟ್ಟು ಒಳಗೆ ಎರಡು ಥರ, ಹೊರಗೆ ಎರಡು ಥರ. ಒಳಗೆ ಎರಡು ಥರ ಯಾವುದು? ಸವಿಕಲ್ಪ ನಿರ್ವಿಕಲ್ಪ. ಹೊರಗೆ ಎರಡು ಥರ ಯಾವುದು? ಸವಿಕಲ್ಪ ನಿರ್ವಿಕಲ್ಪ. ಓಕೆ. ಆ ನಂತರ ಸವಿಕಲ್ಪ ಮತ್ತೆ ಎರಡು ಥರ ಇದೆ. ಸವಿಕಲ್ಪ ಮತ್ತೆ ಎರಡು ಥರ ಇದೆ. ಒಂದು ದೃಶ್ಯ ಅನುವಿದ್ಧ ಸಮಾಧಿ, ಬರ್ಕೊಡಿ, ದೃಶ್ಯ ಅನುವಿದ್ಧ ಸಮಾಧಿ. ಇನ್ನೊಂದು ಶಬ್ದ ಅನುವಿದ್ಧ ಸಮಾಧಿ. ಇವೆರಡು ಸವಿಕಲ್ಪ. ವಿ ಅನುವಿದ್ಧ ದೃಶ್ಯ ಅನುವಿದ್ಧ ಸಮಾಧಿ, ಶಬ್ದ ಅನುವಿದ್ಧ ಸಮಾಧಿ. ಆಮೇಲೆ ಇನ್ನೊಂದು ನಿರ್ವಿಕಲ್ಪ ಸಮಾಧಿ. ಇದೇ ಪ್ರಕಾರ ಹೊರಗಡೆ ದೃಶ್ಯ ಅನುವಿದ್ಧ ಸಮಾಧಿ, ಶಬ್ದ ಅನುವಿದ್ಧ ಸಮಾಧಿ, ನಿರ್ವಿಕಲ್ಪ ಸಮಾಧಿ. ಈಗ ಹೇಳಿ ಒಟ್ಟು ಎಷ್ಟಾದ್ರು ಆರಾದ್ರು ಈ ಆರಾದ್ರು ಒಳಗೆ ಹೊರಗೆ ಮುಖ್ಯವಾಗಿ ಎರಡು ಡಿವಿಷನ್. ಒಳಗೆ ಅಂದ್ರೆ ಕಣ್ಣು ಮುಚ್ಚಿದಾಗ, ಹೊರಗೆ ಅಂದ್ರೆ ಕಣ್ಣು ತೆರೆದಾಗ. ಓಕೆ, ಅಷ್ಟು ಇಟ್ಕೊಳ್ಳಿ. ಇನ್ನು ಒಳಗೆ ಸವಿಕಲ್ಪ ನಿರ್ವಿಕಲ್ಪ ಅಂತ ಎರಡು, ಹೊರಗೆ ಸವಿಕಲ್ಪ ನಿರ್ವಿಕಲ್ಪ ಅಂತ ಎರಡು. ಇನ್ನು ಸವಿಕಲ್ಪದೊಳಗೆ ದೃಶ್ಯ ಅನುವಿದ್ಧ ಸಮಾಧಿ, ಶಬ್ದ ಅನುವಿದ್ಧ ಸಮಾಧಿ, ನಿರ್ವಿಕಲ್ಪ ಸಮಾಧಿ. ಹೊರಗೆ ಇದೇ ಪ್ರಕಾರ ದೃಶ್ಯ ಅನುವಿದ್ಧ ಸಮಾಧಿ, ಶಬ್ದ ಅನುವಿದ್ಧ ಸಮಾಧಿ, ನಿರ್ವಿಕಲ್ಪ ಸಮಾಧಿ. ಆಗೋಯ್ತು ಒಟ್ಟು ಎಷ್ಟಾದ್ರು. ಇನ್ನು ತಿಳ್ಕೋಬೇಕಾದ ಒಂದೇ ಒಂದು ಶಬ್ದ, ಅನುವಿದ್ಧ ಅಂದ್ರೆ ಏನು? ಅನುವಿದ್ಧ ಅಂದ್ರೆ ಏನು? ಶಬ್ದದ ಅರ್ಥ ಅನುಸರಿಸಿಕೊಂಡು. ದೃಶ್ಯ ಅನುವಿದ್ಧ ಅಂದ್ರೆ ದೃಶ್ಯವನ್ನ ಅನುಸರಿಸಿಕೊಂಡು. ಸ್ವಾಮಿ, ದೃಶ್ಯದೊಳಗೆ ಏನು ಅನುಸರಿಸಬೇಕಾಗಿರ್ತದೆ? ಆ ದೃಶ್ಯದಲ್ಲಿಯ ನಾಮರೂಪಗಳನ್ನ ಆರೋಪಿತ ಎನ್ನುವ ತಿಳುವಳಿಕೆಯಿಂದ ಬದಿಗೆ ಸರಿಸಿ ಮಿಥ್ಯಾ ಎನ್ನುವ ತಿಳುವಳಿಕೆಯಿಂದ ಬದಿಗೆ ಸರಿಸಿ ನೀವು ಅನುಸರಿಸಿದ್ದೆ ಆದ್ರೆ ಸಚ್ಚಿದಾನಂದ ತತ್ಪರ. ಇದಕ್ಕೆ ದೃಶ್ಯ ಅನುವಿದ್ಧ ಸಮಾಧಿ ಅಂತ. ಏನಿದೆ ಅಲ್ಲಿ? ಸಚ್ಚಿದಾನಂದ ಇದೆ. ಇನ್ನ ಶಬ್ದ ಅನುವಿದ್ಧ ಸಮಾಧಿ, ಶಬ್ದ ಕೇಳಿ ಬರ್ತದೆ ಈಗ ಅನುಸರಿಸು. ಆ ಶಬ್ದದಲ್ಲಿಯ ಆರೋಪಿತ ಮಿಥ್ಯಾ ಆಗಿರುವುದನ್ನು ಬದಿಗಿಸರಿಸು. ಶಬ್ದ ಆತ್ಮ ಅಲ್ಲ, ಆತ್ಮನ ಆಶ್ರಯದಲ್ಲಿ ಶಬ್ದ ಇದೆ. ಯಾವಾಗ ನೀನು ಶಬ್ದದ ನಾಮ ರೂಪಗಳನ್ನು ಬದಿಗಿಸರಿಸ್ತೀಯ ಆವಾಗ ನಿನಗೆಲ್ಲ ಸಚ್ಚಿದಾನಂದ ಸ್ಪಷ್ಟವಾಗ್ತದೆ. ಇದು ನಾನು ಓಂಕಾರ ಮೂಲಕವಾಗಿ ಹೇಳಿದೆ. ಶ್ರೀರಾಮ್ ಶ್ರೀರಾಮ್ ಶಬ್ದವನ್ನು ಅನುಸರಿಸಿ ರಾಮ ಈ ಶಬ್ದ ಇದು ತತ್ವದ ಲಕ್ಷಣ, ತತ್ವವನ್ನು ತಿಳಿಸಲಿಕ್ಕೆ ಲಕ್ಷಣ. ಆದ್ದರಿಂದ ಇದು ತತ್ವ ಅಲ್ಲ. ಏಣಿ ಟೆರೇಸ್ ಅಲ್ಲ, ಏಣಿ ಇಲ್ಲದೆ ಟೆರೇಸ್ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಇದು ಲಕ್ಷಣ, ಬದುಕಿ ಸರಿಸು. ಅದು ಬದುಕಿ ಸರಿಸಾದಾಗೇ ಅಧಿಷ್ಠಾನದಲ್ಲಿ ಏನಿದೆ ಅಂತ ಗೊತ್ತಾಗ್ತದೆ. ಏನಿದೆ? ಅಸ್ಥಿ ಭಾತಿ ಸತ್ ಚಿತ್ತ ಆನಂದ, ಇವು ಎರಡನ್ನೂ ಸವಿಕಲ್ಪ ಸಮಾಧಿ ಅಂತ ಯಾಕೆ ಕರಿತೀವಿ ಅಂತಂದ್ರೆ ವಿಕಲ್ಪ ಸಹಿತವಾಗಿವೆ. ಇಲ್ಲಿ ನೋಡಿ, ಹೌದೇ ಈ ಘಟ ಅಂತಲೇ ಯಾವಾಗ ಹೇಳ್ತೀನಿ, ಇದಕ್ಕೆ ವಿಕಲ್ಪ ಇದೆ. ಇದಕ್ಕೆ ದೊಡ್ಡಗಿದೆ, ಕೆಂಪಾಗಿದೆ, ಭಾರವಾಗಿದೆ, ಗಟ್ಟಿಯಾಗಿದೆ, ಸುಂದರವಾಗಿದೆ, ಇವೆಲ್ಲ ವಿಕಲ್ಪಗಳು. ಇವುಗಳನ್ನ ಸವಿಕಲ್ಪ ಅಂತ ಕರೀತಾರೆ. ಅದೇ ರೀತಿ ರಾಮ್ ಜಯ ಶ್ರೀರಾಮ್ ಓಂ ನಮ ಶಿವಾಯ, ಇವು ಸಹಿತ ವಿಕಲ್ಪಗಳು. ವಿಕಲ್ಪಗಳು ಶಬ್ದ ವೃತ್ತಿಗಳ ಮೂಲಕವಾಗಿ ಲಭ್ಯವಾಗಿರ್ತವೆ. ವಿಕಲ್ಪಗಳು ದೃಶ್ಯ ವೃತ್ತಿಗಳಾದರೂ ಲಭ್ಯವಾಗಿರ್ತವೆ, ಶಬ್ದ ವೃತ್ತಿಗಳಾದರೂ ಲಭ್ಯವಾಗಿರ್ತವೆ. ಯಾಕಪ್ಪ ಈಗ ನಾ ತೋರಿಸಿದ್ದು ನಿಮಗೆ ಭಾಗ್ಯ, ಭಾಗ್ಯ ನಾ ಹೇಳಬಾರ್ದಾಗಿತ್ತು. ಈಗ ನಾ ಹೇಳ್ತೀನಿ ನೋಡಿ, ಆನೆ ಹೊರಗಿಲ್ಲ, ಆನೆ ನಾಯಿ ಕುದುರೆ ಚಿಕ್ಕಪ್ಪ ಕಾಕಾಸುರ, ಕತೆ ಹೇಳಿದೆ ನಾ ಈಗ, ಕಾಕಾಸುರ ಇವೆಲ್ಲ ಒಳಗಡೆ ವೃತ್ತಿಗಳು. ಆದರೆ ಇವು ಶಬ್ದ ವೃತ್ತಿಗಳಲ್ಲ, ಇವ್ಯಾವಿಗೂ ದೃಶ್ಯ. ಈ ದೃಶ್ಯ ವೃತ್ತಿಗಳಲ್ಲಿಯ ಆರೋಪಿತವಾಗಿರುವುದನ್ನು ಬದಿಗೆ ಸರಿಸಿ. ಬದಿಗೆ ಸರಿಸಿದಾಗ ಅಧಿಷ್ಠಾನದಲ್ಲಿ ಏನು ಸಿಗ್ತದೆ? ಅಸ್ಥಿ ಭಾತಿ ಪ್ರಿಯ. ಇದು ಅಂತಃಕರಣದಲ್ಲಿ ದೃಶ್ಯ ಅನುಸರಿಸುವುದರ ಮೂಲಕವಾಗಿ ಸವಿಕಲ್ಪ ಸಮಾಧಿ. ಅದೇ ರೀತಿ ಶಬ್ದ, ದೃಶ್ಯ ಮುಗಿತಲ್ಲ ಈಗ ಶಬ್ದ ಹೆಂಗೆ ಹೇಳೋ? ಶಬ್ದ ಈಗ ಶಬ್ದ ರೂಪ ಮೂಡ್ತೋ ಶಬ್ದ ಮೂಡ್ತೋ ಶಬ್ದ ಇಲ್ಲಿ ಮೂಡಿದ್ದು ಏನೋ ಅಲ್ಲಿದ್ದದ್ದು ಒರಿಜಿನಲ್ಲು. ಇದು ಮೂಡಿದ್ದು, ಇದು ಒರಿಜಿನಲ್ ಅಲ್ಲ. ಇದು ಎಲ್ಲಿ ಮೂಡಿತು? ಸಚ್ಚಿದಾನಂದ. ಅದನ್ನ ನೀವು ಅನುಸರಿಸಿದ್ದೆ ಆದ್ರೆ ನಿಮಗೆ ಪ್ರಾಪ್ತವಾಗೋದು ಯಾವುದು? ಸಚ್ಚಿದಾನಂದ. ವಾಹ್, ಈಗ ನಿಮಗೆ ಎರಡನೇ ಸಮಾಧಿ ಸಿಕ್ತು. ಯಾವುದು ಎರಡನೇ ಸಮಾಧಿ? ಶಬ್ದ ಅನುಸರಿಸಿ ಪ್ರಾಪ್ತವಾದ ಸಮಾಧಿ. ದೃಶ್ಯ ಅನುಸರಿಸಿ ಪ್ರಾಪ್ತವಾದ ಸಮಾಧಿ, ಶಬ್ದ ಅನುಸರಿಸಿ ಪ್ರಾಪ್ತವಾದ ಸಮಾಧಿ. ಹೌದಾ? ಇಲ್ಲಿ ಕೇಳಿ, ದೃಶ್ಯನೂ ಬೇಡ ಶಬ್ದನೂ ಬೇಡ. ಸೈಲೆನ್ಸ್. ದೃಶ್ಯದೇನಲ್ಲಿ, ಶಬ್ದದೇನು? ದೃಶ್ಯನೂ ಇಲ್ಲ ಶಬ್ದನೂ ಇಲ್ಲ. ವೆರಿ ಗುಡ್. ಈಗ ಹೇಳು, ದೃಶ್ಯ ಶಬ್ದಗಳು ಎರಡು ಇಲ್ಲ ಅಂದ್ರೆ ವಿಕಲ್ಪಗಳು ಇಲ್ಲ ಅಂತ ಅರ್ಥ. ವಿಕಲ್ಪಗಳು ಇಲ್ಲ ಅಂದ್ರೆ ನಿರ್ವಿಕಲ್ಪ ಅಂತ ಅರ್ಥ. ಆ ನಿರ್ವಿಕಲ್ಪದಲ್ಲಿಯ ಸೈಲೆನ್ಸ್ ಎನ್ನುವ ವೃತ್ತಿಯನ್ನು ಪದಿಗೆ ಸರಿಸಿದಾಗ ಏನ್ ಲಭ್ಯ ಆಗ್ತದೆ? ಜಿಜ್ಞಾಸ ಚಿಂತನೆ ಮಾಡಿ ಉತ್ತರ ಕೊಡು. ಆಗ್ರಿ ಅಂತಃಕರಣದಲ್ಲಿಯ ಆ ಶಬ್ದವನ್ನ, ಆ ಸೈಲೆನ್ಸ್ ಅನ್ನ ಅದನ್ನ ಬದಿಗೆ ಸರಿಸು. ಅಲ್ಲಿಯೋ ಏ ನಾನು, ನಾನು ಸತ್, ನಾನು ಚಿತ್, ನಾನು ಆನಂದ. ಇದರಲ್ಲಿ ಯಾವ ವಿಕಲ್ಪ ಇಲ್ಲ, ಇದಕ್ಕೆ ನಿರ್ವಿಕಲ್ಪ ಸಮಾಧಿ. ಈಗ ಮುಂದೆ ಕೇಳು, ದೃಶ್ಯ ಅನುಸರಿಸಿ ಲಭ್ಯವಾದಂತಹ ಸಮಾಧಿ ಒಳಗೆ ಅದು ಕೂಡ ವಿಕಲ್ಪವನ್ನು ಅನುಸರಿಸಿಕೊಂಡು ವಿಕಲ್ಪದ ವಿಕಲ್ಪದ ಮಿಥ್ಯತ್ವವನ್ನು, ವಿಕಲ್ಪದ ಮಿಥ್ಯತ್ವವನ್ನು ನಾನು ಗುರುತಿಸಿ ಬದಿಗೆ ಸರಿಸಿದ್ದಾದರೆ ಅಲ್ಲಿ ಸಚ್ಚಿದಾನಂದ ಇದೆಯೋ, ನಾನು ಸಚ್ಚಿದಾನಂದ. ಹಾಗಾದರೆ ಸವಿಕಲ್ಪದಲ್ಲಿಯೂ ನಿನಗೆ ಸಮಾಧಿ ಆಗಲಿಕ್ಕೆ ಬರ್ತದೆ, ನಿರ್ವಿಕಲ್ಪದಲ್ಲಿಯೂ ನಿನಗೆ ಸಮಾಧಿ ಆಗಲಿಕ್ಕೆ ಬರ್ತದೆ. ಗೊತ್ತಾಗಲಿಲ್ಲ, ಒಳಗೂ ಸಮಾಧಿ ಆಗ್ಲಿಕ್ಕೆ ಬರ್ತದೆ, ಹೊರಗೂ ಸಮಾಧಿ ಆಗ್ಲಿಕ್ಕೆ ಬರ್ತದೆ. ಒಳಗೆ ನಿನ್ನಷ್ಟಕ್ಕೆ ನೀನು ಸಮಾಧಿ ಆಗ್ಲಿಕ್ಕೂ ಬರ್ತದೆ, ಆವಾಗ ನೀ ಸಮಾಧಿಸ್ತನೇ ಆಗಿರ್ತೀಯ. ದೃಶ್ಯವನ್ನೇ ಅನುಸರಿಸು, ಶಬ್ದವನ್ನೇ ಅನುಸರಿಸು, ನೋ ಪ್ರಾಬ್ಲಮ್, ನೀನು ಸಮಾಧಿಸ್ತನೆ. ಇವು ಎರಡೂ ಬೇಡ, ಸೈಲೆನ್ಸ್ ಇದೆ, ಸೈಲೆನ್ಸ್ ಅನ್ನು ಅನುಸರಿಸು, ಏಕೆಂದ್ರೆ ನಿರ್ವಿಕಲ್ಪ, ಆವಾಗ ನೀನು ಸಚ್ಚಿದಾನಂದನಾಗಿ ಓದಿರ್ತೀಯ, ಅದಕ್ಕೆ ನಿರ್ವಿಕಲ್ಪ ಸಮಾಧಿ ಅಂತ. ಸೊ ಒಳಗಡೆ ಸವಿಕಲ್ಪ, ನಿರ್ವಿಕಲ್ಪ, ಇವರಿಗೂ ನಾ ಹೇಳಿದ್ದೆ. ಇದೇ ರೀತಿ ಹೊರಗಡೆ ಎಲ್ಲ ಒಂದು ಕಡೆ ಕೂತಿರ್ತೀರ, ಹುಚ್ಚು ನೆತ್ತಿಗೆ ಏರುವಂತೆ ಮಾಡಬೇಡ್ರಿ, ಬಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಹೇಳ್ತೀನಿ, ಹುಚ್ಚು ನೆತ್ತಿಗೆ ಏರುವಂತೆ ಮಾಡಬೇಡ್ರಿ. ಹೊರಗಡೆ ಎಲ್ಲೋ ಒಂದು ನದಿಯ ದಡಕ್ಕೆ ಹೋಗಿರ್ತೀರ, ಒಂದು ಪರ್ವತದಲ್ಲಿ ನಿಂತಿರ್ತೀರ, ಯಾವುದೊಂದು ಗುಹೆಯಲ್ಲಿ ಇರ್ತೀರ, ಯಾವುದೋ ಒಂದು ಕಾಡನ್ನ, ಯಾವುದೋ ಒಂದು ಹೊಲವನ್ನ, ಯಾವುದೋ ಒಂದು ಗದ್ದೆಯನ್ನ ನೀವು ನೋಡ್ತಾ ಇರ್ತೀರ. ದೃಶ್ಯ ಹೌದಲ್ಲೋ? ಹೊರಗಿರೋ ದೃಶ್ಯ ಹೌದಲ್ಲೋ? ಹೊರಗಿರುವ ದೃಶ್ಯದಲ್ಲಿಯ ಫಲ ಅನ್ನುವ ಶಬ್ದವನ್ನ, ಫಲ ಅನ್ನುವ ರೂಪವನ್ನ ನೀ ಬದುಕಿಸರಿಸಿದ್ದಾದಲ್ಲಿ ಏನಿದೆ? ಸಚ್ಚಿದಾನಂದ. ಶಬ್ದಗಳು ನೋಡಿ, ಎಲ್ಲ ಫ್ಯಾನ್ ಶಬ್ದ ಕೇಳಿಸ್ತಾ ಇದೆ, ಎಲ್ಲ ಶಬ್ದಗಳು ಕೇಳಿಸ್ತಾವೆ, ಸ್ವಾಮೀಜಿ ಮಾತುಗಳು ಕೇಳಿಸ್ತಾ ಇದ್ದಾವೆ. ಸ್ವಾಮೀಜಿ ಮಾತ್ರ ಬದುಕಿ ಸರಿಸ್ಬಿಡ್ರಿ, ಸರಿಸ್ರಿ ಪ್ರಾಕ್ಟಿಕಲ್. ಶಬ್ದಗಳನ್ನು ಅನುಸರಿಸುವುದಂದ್ರೆ ಏನು? ಶಬ್ದಗಳಲ್ಲಿಯ ಮಿಥ್ಯತ್ವ, ಅಧ್ಯಾಸ, ಅವುಗಳ ತಿಳುವಳಿಕೆಯ ಹಿನ್ನೆಲೆಯಲ್ಲಿ ಬದಿಗೆ ಸರಿಸಿದ್ದಾದರೆ ನಿಮ್ಮ ಲಕ್ಷ್ಯವಾದದ್ದೇನು? ಸಚ್ಚಿದಾನಂದ. ಓಕೆ, ಈಗ ಹೊರಗಡೆ ನಿರ್ವಿಕಲ್ಪ ಹೇಗಿರ್ತದೆ? ಇದೇ ಹೇಳಿದ್ದು ಹೊರಗಡೆ ಸವಿಕಲ್ಪ. ಹೊರಗಡೆ ನಿರ್ವಿಕಲ್ಪ ಹೇಗಿರ್ತದೆ? ವೆರಿ ಸಿಂಪಲ್, ಎಲ್ಲವೂ ಬರ್ತವೆ ಹೋಗ್ತವೆ, ಯಾವೂ ಶಾಶ್ವತವಾಗಿ ಉಳಿಯೋದಿಲ್ಲ. ಆದರೆ ಇವುಗಳಿಗೆ ಸಾಕ್ಷಿ ನಾನು ಹೇಗಿದ್ದೇನೆ? ನಿರ್ವಿಕಲ್ಪ ಸಮಾಧಿ. ಒಳಗಡೆ ಸವಿಕಲ್ಪ, ದೃಶ್ಯ ಶಬ್ದ ನಿರ್ವಿಕಲ್ಪ, ಹೊರಗಡೆ ಸವಿಕಲ್ಪ ನಿರ್ವಿಕಲ್ಪ, ಸವಿಕಲ್ಪದೊಳಗ ದೃಶ್ಯ ಶಬ್ದ ನಿರ್ವಿಕಲ್ಪ. ಎಷ್ಟು ಸಮಾಧಿಗಳು? ಗ್ರಂಥ ಇಲ್ಲಿಗೆ ಮುಗಿತು. ಶ್ಲೋಕ ನೋಡ್ಕೊಡು. ಶಬ್ದವು ಆರೋಪಿತ, ಯಾವುದೇ ಶಬ್ದ ಇದೆ ಅದು ಆರೋಪಿತ. ಅಧಿಷ್ಠಾನದಲ್ಲಿ ಅಜ್ಞಾನದಿಂದಾಗಿ ಆರೋಪಿತವಾಗಿದ್ದರಿಂದಾಗಿ ಅದಕ್ಕೆ ಶಬ್ದ ಅಂತ ನಾವು ಸೂಚನೆ ಕೊಡ್ತೀವಿ. ಹೆಸರು ಆರೋಪಿತ, ಹಾಗೆ ಶಬ್ದವು ಆರೋಪಿತ. ಯಾವುದೋ ಒಂದು ಶಬ್ದ ಹೇಳು, ಹೌದಾ? ಇದು ಶಬ್ದದಲ್ಲ, ಇದು ಎಲ್ಲಿ ಮೂಡ್ತು? ಅದು ಅಂತಃಕರಣದಲ್ಲಿ ಇದು ಆರೋಪಿತವಾಯಿತು ಅಂತ ಅರ್ಥ. ಅಂತಃಕರಣದಲ್ಲಿ ಆರೋಪಿತವಾಯಿತು. ಇದು ಆರೋಪಿತವಾಗಿರುವುದರಿಂದ ಶಬ್ದಗಳು ಬದಲಾಗ್ತಾವೋ ಏನೋ, ಅಧಿಷ್ಠಾನ ಬದಲಾಗ್ತದೆ, ಅದರಿಂದ ಆರೋಪಿತ ಇದೆ. ನಾವೇ ತಿಳ್ಕೋತೀವಿ ಶಬ್ದ ನಿಜವಾಗ್ಲೂ ಇದೆ, ಅಲ್ಲಿಲ್ಲ, ಒಳಗಡೆ ಹೊರಗಡೆನೂ ಇಲ್ಲ. ಓನ್ಲಿ ಇನ್ ದಿಸ್ ಬುಕ್ ಯು ಫೈಂಡ್ ದಿಸ್. ಯಾರು ಸಮಾಧಿಗಳನ್ನ ಬೇರೆ ಇನ್ನ ಯಾವ ಗ್ರಂಥದಲ್ಲಿಯೂ ವಿದ್ಯಾರಣ್ಯರಾಗಲಿ ಶಂಕರಾಚಾರ್ಯರಾಗಲಿ ಬೇರೆ ಯಾವ ಗ್ರಂಥದಲ್ಲೂ ವ್ಯಾಖ್ಯಾನ ಮಾಡಿಲ್ಲ. ಸಮಾಧಿ ಅನ್ನೋ ಶಬ್ದ ಸಾಕಷ್ಟು ಕಡೆ ಬಂದಿದೆ, ಆದರೆ ಈ ವಿಧಾನಗಳನ್ನು ವಿಂಗಡಿಸಿ ವಿಂಗಡಿಸಿ ಹೇಳಿದ್ದು ಈ ಗ್ರಂಥದಲ್ಲಿ ಮಾತ್ರ, ಬೇರೆ ಯಾವ ಗ್ರಂಥದಲ್ಲಿ ಹೇಳಿಲ್ಲ. ನೋಡ ಒಂದು ಕ್ಷಣ, ಈಗ ನಾವು ಇಷ್ಟೊತ್ತಕ ಚಿದ್ರೂಪಾನಂದ ಪ್ರಮಾಣ ಅಂತ ಆಗಬಾರ್ದು, ಇಲ್ಲಿ ಶಾಸ್ತ್ರ ಪ್ರಮಾಣ ಇದೆಯೋ ಇಲ್ಲ ಅಂತ ನೋಡಿಬಿಟ್ರೆ ನಿಮಗೆ ಸ್ಯಾಂಕ್ಷನ್ ಆಗ್ತದೆ. ಹೇಳ್ತೀನಿ, ಸವಿಕಲ್ಪೋ ನಿರ್ವಿಕಲ್ಪಃ ಸಮಾಧಿರ್ವಿವಿಧೋ ಹೃದಿ ದೃಶ್ಯ ಶಬ್ದಾನುವಿದ್ಧೀನ ಸವಿಕಲ್ಪತ್ ಪುನರ್ದ್ವಿಧಾ ಕಾಮಾದ್ಯಾಶ್ಚಿತ್ತಗಾ ದೃಶ್ಯಾಃ ಸಾಕ್ಷಿತ್ವೇನ ಚೇತನಂ ಧ್ಯಾಯೇ ದೃಶ್ಯಾನುವಿದ್ಧೀಹಂ ಸಮಾಧಿ ಸವಿಕಲ್ಪತಃ ತನಶನ ಕ ಸಮಾಧಿ ಸವಿಕಲ್ಪಕಃ ಅಸಂಗ ಸಚ್ಚಿದಾನಂದ ಸ್ವಪ್ರಭೋದ್ವೈತವರ್ಜಿತ ಅಸ್ಮೀತಿ ಶಬ್ದವಿದ್ದೂಯಂ ಸಮಾಧಿ ಸವಿಕಲ್ಪಕಃ ಸ್ವಾನುಭೂತಿರಸಾವೇಶಾತ್ ಪುರುಷಶಬ್ದಾನುಪೇಕ್ಷಿತು ನಿರ್ವಿಕಲ್ಪ ಸಮಾಧಿ ನಿವಾತಸ್ಥಿತ ದೀಪವತ್. ಸವಿಕಲ್ಪ ನಿರ್ವಿಕಲ್ಪ ಸಮಾಧಿ ದ್ವಿವಿಧೋ ಹೃದಿ, ಒಳಗಡೆ ಎರಡು ವಿಧವಾಗಿವೆ, ಒಂದು ಸವಿಕಲ್ಪ ಸಮಾಧಿ, ಇನ್ನೊಂದು ನಿರ್ವಿಕಲ್ಪ ಸಮಾಧಿ. ಮುಖ್ಯ ಡಿವಿಷನ್ ಈ ಸವಿಕಲ್ಪ ಸಮಾಧಿ ಹೇಗಿದೆ ಅಂತಂದ್ರೆ, ಒಂದು ದೃಶ್ಯವನ್ನ ಅವಲಂಬಿಸಿಕೊಂಡು ನಾವು ಸಮಾಧಿಯನ್ನ ಹೊಂದಬಹುದು, ಇನ್ನೊಂದು ಶಬ್ದವನ್ನು ಅನುಸರಿಸಿಕೊಂಡು ಹೋಗಿ ಸಮಾಧಿಯನ್ನು ಹೊಂದಬಹುದು, ಇವೆರಡೂ ಸೇರಿಸಿ ಸವಿಕಲ್ಪವೆಂದೇ ಪರಿಗಣಿಸಲ್ಪಡುತ್ತದೆ. ಇನ್ನ ಶಬ್ದಗಳನ್ನ ಅನುಸರಿಸುವುದು ಅಂದ್ರೆ ಏನು, ದೃಶ್ಯಗಳನ್ನು ಅನುಸರಿಸುವುದು ಅಂದ್ರೆ ಏನು, ಒಳಗಡೆ ಒಳಗಡೆ ಗೊತ್ತಾಯ್ತಾ, ಒಳಗಡೆ ಕಾಮಾದ್ಯಾಹ ಚಿತ್ತಗಾಹ ಕಾಮಾದ್ಯಾಹ, ಅಂತಃಕರಣದಲ್ಲಿ ಕಾಮನೆಗಳು, ಸ್ವರ್ಗದ ಕಾಮನೆಗಳು, ಐಸ್ ಕ್ರೀಮ್ ಕಾಮನೆಗಳು, ಅವನೆಲ್ಲ ಒಳಗಡೆ, ಅವರ ದೃಶ್ಯ ಹೌದಲ್ವಾ, ಅವರ ದೃಶ್ಯ ಹೌದಲ್ವಾ, ಹೀರೆಕಾಯಿ ಸಿಕ್ತ ಮಾರ್ಕೆಟ್ನಾಗ ಇವತ್ತು ಹೀರೆಕಾಯಿ ಸಿಕ್ತ ನಿಮಗೆ ಮಾರ್ಕೆಟ್ ನೋಡಿ, ಸತ್ಯ ಹೇಳ್ರಿ, ಉದ್ದ ಅಂದ ಸಣ್ಣ ಸಣ್ಣದ ಸಾಮಾನ್ಯವಾಗಿ ಹೇಳ್ರಿ, ಉದ್ದ ಇದೆಯಾ ಚಿಕ್ಕ ಚಿಕ್ಕದಿದೆಯಾ, ನಾ ಹೀರೆಕಾಯಿ ಕೇಳಿದ್ರು, ಓ ಓಕೆ, ಸೋರೆಕಾಯಿ ಸಿಕ್ತ ಅದು ಉದ್ದ ಇದೆಯಾ ಸಣ್ಣ ಉದ್ದ ಇದೆಯಲ್ಲ, ಈಗ ಈಗ ಎಲ್ಲಿದೆ ಅದು, ಈಗ ಎಲ್ಲಿದೆ ಅದು ಅಂತ ಯಾವ ಹೇಳ್ತಾನೆ ವೇದಾಂತ ಥೆರಾಪಿಕಲ್ ಅಂತ ಹೇಳ, ಈಗ ಅಂತಃಕರಣದಲ್ಲಿ ಇದೆಯಲ್ಲ, ಈಗ ಅಂತಃಕರಣದಲ್ಲಿ ಏನು ಆ ಸೋರೆಕಾಯಿ ಬಂದು ಕೂತ್ಕೊಂಡಿದೆ, ಅದು ಅಲ್ಲೇ ಅಲ್ಲೇ ಇದ್ದತ್ತ ಹೊರಗಿಂದ ಬಂದತ್ತ, ಅಲ್ಲೇ ಹೆಂಗಿರ್ತದಮ್ಮ, ತಗೊಂಡ್ ಬಾ ಬೇಡ ಬಿಡು, ಈಗ ಯಾರು ತಗೊಂಡ್ ಬಂದ ಹೇಳ್ತಾರೆ, ಈಗ ತಗೊಂಡ್ ಬಾ ಬೇಡ ಬಿಡು, ಆದ್ರೆ ಅದು ಹೊರಗೆ ಒಳಗ್ ಕೂತ್ಕೊಂಡ್ತಲ್ವೋ ಅದು ಆರೋಪಿತ, ಗೊತ್ತಾಯ್ತಲ್ಲ ಅದು ಆರೋಪಿತ. ಅದ್ಕೊಂಡು ಇವ್ರು ಏನ್ ಹೇಳ್ತಾರೆ, ಚಿತ್ತಗಾಹ ಕಾಮಾದ್ಯಾಹ ದೃಶ್ಯಾಹ, ಅಂತಃಕರಣದಲ್ಲಿಯ ಇವೆಲ್ಲ ಕಾಮನೆಗಳು ಅಂತ ಏನಿವೆಯೋ ಅಷ್ಟು ದೃಶ್ಯ, ಅದು ಮಾವಿನಕಾಯಿ ಇರ್ಬೋದು, ಮಾವಿನ ಹಣ್ಣು ಇರ್ಬೋದು, ಹೂವು ಇರ್ಬೋದು, ಸೇವಂತಿ ಹೂ ಇರ್ಬೋದು, ಸಂಪಿಗೆ ಹೂ ಇರ್ಬೋದು, ಎಲ್ಲ ಏನು ಹೊರಗಿನಿಂದ ಅನುಭವದಿಂದ ಬಂದು ಒಳಗೆ ಕೂತ್ಕೊಂಡಿವೋ ಅವಷ್ಟು ಏನು ಕ್ಷಣ ಕ್ಷಣಿಕವಾಗಿ ವೃತ್ತಿಗಳ ರೂಪದಲ್ಲಿ ಲಭ್ಯ ಇರ್ತವೆ, ಆ ವೃತ್ತಿಗಳು ದೃಶ್ಯ. ಹಿಂದಕ್ಕೆಲ್ಲ ಹೇಳಿದ್ದೇನೆ ನಿಮಗೆ, ಲಕ್ಷ ಇಲ್ಲ, ನಮ್ಮ ಒಳಗಿರುವ ವೃತ್ತಿಗಳು ಎರಡೇ ಥರ, ಒಂದು ಶಬ್ದ ವೃತ್ತಿ, ದೃಶ್ಯ ವೃತ್ತಿ, ಹೇಳಿದ್ದೇನೆ ನಾನು ಉಪದೇಶ ಆದಾಗ ಎಲ್ಲ ಕವರ್ ಮಾಡಿದ್ದೆ, ಹೌದಾ, ಅಯ್ಯೋ ರಾಮ, ಅಲ್ಲಿ ನಮಗೆ ತಿಳಿಸಿಕೊಡ್ಬೇಕಾದ್ರೆ ಸಬ್ಜೆಕ್ಟ್ ಮ್ಯಾಟರು ಅಂತಃಕರಣದಲ್ಲಿ ಎಷ್ಟು ಥರ ವೃತ್ತಿಗಳು ಇರ್ತವೆ, ಆ ವೃತ್ತಿಗಳು ಯಾವ್ಯಾವ ವೃತ್ತಿ ಇದ್ದಾವೆ, ಅಂತಃಕರಣದ ಹೆಸರು ಏನು ಅನ್ನುವುದಕ್ಕಾಗಿ ಮಾತ್ರ ಅವು ಹೇಳಿದ್ದು. ಈಗ ಸಮಾಧಿಯ ದೃಷ್ಟಿಯಿಂದ ಈಗ ಹೇಳ್ತಾ ಇದ್ದೀವಿ, ದೃಷ್ಟಿಕೋನ ಬೇರೆ ಇದೆ, ಅಲ್ಲಿ ಅಂತಃಕರಣದ ಅಂತಃಕರಣ ಲಭ್ಯವಾಗುವಂತಹ ವೃತ್ತಿಗಳ ಕೆಟಗರಿ ಏನು ಅಂತ, ಇಲ್ಲಿ ಅವೇ ವಿಷಯಗಳನ್ನ ಸಮಾಧಿಯ ದೃಷ್ಟಿಯಿಂದ ಯಾವ ರೀತಿ ವ್ಯಾಖ್ಯಾನ ಮಾಡಬೇಕು ಅದನ್ನು ಮಾಡ್ತಾ ಇರೋದು. ಇಷ್ಟು ವಿವರಣೆ ಅದಕ್ಕೆ ಬೇಕಾಗಿದ್ದಿಲ್ಲ, ಅದು ಅದಕ್ಕೆ ಬೇಕಾಗಿರೋ ವಿವರಣೆಯನ್ನು ನಾವು ಇಲ್ಲಿ ಕೊಡ್ಲಿಕ್ಕೆ ಹೋಗುದಿಲ್ಲ ನೋಡಿ, ಅಲ್ಲಿಗೆ ಹೋಗ್ರಿ ಬಾಗಿಲ ಹಾಕ್ರಿ ಹಾಕಿದೆ ಅಲ್ಲ ನೋಡ್ರಿ ಅದೆಲ್ಲ ಇಲ್ಲಿ ಹೇಳಿಕ್ ಹೋಗ್ತಾನೆ ಇಲ್ಲ, ಈಗ ಇಲ್ಲಿ ಇಲ್ಲಿರೋದು ಇದು ಬೇರೆ, ಸಬ್ಜೆಕ್ಟ್ ಮ್ಯಾಟರ್ ಬೇರೆ, ಇಲ್ಲಿರೋದು ಸಮಾಧಿ ಸಬ್ಜೆಕ್ಟ್ ಮ್ಯಾಟರ್, ಹೌದಾ, ಅವೆಲ್ಲ ದೃಶ್ಯಗಳು ಹೌದಾ. ಆ ದೃಶ್ಯಗಳನ್ನು ಬದಿಗೆ ಸರಿಸು ಬೇಡ ಬಿಡು, ಆದ್ರೆ ಅದ್ರ ಮಿಥ್ಯತ್ವನ ಗುರುತಿಸ್ಬಿಟ್ರೆ ಅಧಿಷ್ಠಾನದಲ್ಲಿ ಅಧಿಷ್ಠಾನದಲ್ಲಿ ಅಂತಃಕರಣದ ಅಧಿಷ್ಠಾನದಲ್ಲಿ ಅಸ್ಥಿ ಭಾತಿ ಪ್ರಿಯಮ್ಮನ್ನ ಗುರುತಿಸು. ಅದನ್ನು ಗುರುತಿಸುವವನು ನಾನು ಸತ್ತು ಚಿತ್ತ ಆನಂದ ಅನ್ನೋದನ್ನು ಸ್ಪಷ್ಟ ಮಾಡಿಕೋ. ಇದರಿಂದಾಗಿ ಏನು ಲಭ್ಯ ಆಯ್ತು ನಿನಗೆ? ಮುಕ್ತಿ, ಮೋಕ್ಷ ಲಭ್ಯ ಆಗೋಯ್ತು, ಸಮಾಧಿ ಲಭ್ಯ ಆಗೋಯ್ತು ನಿನಗೆ. ಇಟ್ ಟೇಕ್ಸ್ ಹಾರ್ಡ್ಲಿ ಫ್ರ್ಯಾಕ್ಷನ್. ದಾಟ್ ಐ ಆಮ್ ಸಚ್ಚಿದಾನಂದ ಈ ಸತ್ಯ ಫ್ರ್ಯಾಕ್ಷನ್ ಕ್ಷಣಾರ್ಥದಲ್ಲಿ ನಿನಗೆ ಸ್ಪಷ್ಟ ಆಗಿಬಿಡುತ್ತದೆ. ಏನು ಸರ್ಕಸ್ ಮಾಡಬೇಕಾಗಿಲ್ಲ, ಏನು ಕಷ್ಟಪಡಬೇಕಾಗಿಲ್ಲ. ಅದು ಮುಂದೆ ಮುಂದೆ ಮುಂದೆ ಈಗಲ್ಲ, ಈಗ ಸ್ಟೇಟ್ಮೆಂಟ್ ಕೊಟ್ಟು ಬಹಳ ಕಷ್ಟ. ಅದೇ ರೀತಿ ಶಬ್ದ ಏನಂತಾರೆ, ಈಗ ಒಂದು ಶಬ್ದ ನಿಮಗೆ ಸಿಕ್ತೀವಿ, ಒಂದು ಶಬ್ದ ಸಿಕ್ತು ನೋಡ್ರಿ, ಈಗ ಅಸಂಗ ಅಸಂಗ ಅಸಂಗ ಅಸಂಗ ಅಸಂಗ ಒಳಗಡೆ ಅದು ಅಸಂಗ ಶಬ್ದ ಸಿಕ್ತು ಅಂತ ಅಕಸ್ಮಾತ್ ಕೂತ್ಕೊಂಡಾಗ ಆ ಅಸಂಗ ಶಬ್ದ ಸಿಕ್ ನಿಮಗೆ ಪ್ರಾಪ್ತವಾದಾಗ ಅದು ಶಬ್ದ ಹೌದಲ್ವ, ರೂಪದ್ದು ಕಾಣದಲ್ಲ ನಿಮಗೆ ಆ ಶಬ್ದ. ಅಸಂಗ ಸಚ್ಚಿದಾನಂದ ಸ್ವಪ್ರಭೋ ದ್ವೈತ ವರ್ಜಿತ, ಎಷ್ಟು ಈ ಒಂದೊಂದು ಶಬ್ದನೂ ಮಾಡಿಬಿಡ್ತದೆ. ಸ್ವಪ್ರಭೋ ದ್ವೈತ ವರ್ಜಿತ, ಎರಡು ಮೂರು ನೂರು ಭೇದಗಳಿಂದ ರಹಿತವಾದದ್ದು ಯಾವುದು ನೋಡಿ, ಗುರುತಿಸಲ್ಲಿ ಕಣ್ಮುಚ್ಚು, ನಿನ್ನಷ್ಟು ನೀ ಕೂತ್ಕೋ, ಅಲ್ಲಿ ಅಸಂಗ ಶಬ್ದ ತಂದ್ಕೋ, ತಂದ್ಕೊಂಡು ಅಲ್ಲಿ ನೋಡು ಏನು ಸಂಗರಹಿತನು. ಅಸಂಗ ಅನ್ನೋ ಶಬ್ದ ಅದು ಶಬ್ದ, ಅದು ಯುಷ್ಮತ್ ಪ್ರತ್ಯಯದಲ್ಲಿಯ ಶಬ್ದ, ಶಬ್ದ ಶಬ್ದವು ನಾನಲ್ಲ. ಆದರೆ ಆ ಶಬ್ದ ಅಂತ ನಾನು ಗುರುತಿಸ್ತಾ ಇದ್ದೇನೆ, ಆದ್ದರಿಂದ ನಾನು ಸಾಕ್ಷಿ ದ್ವೈತ ವರ್ಜಿತ. ಅದರಲ್ಲಿ ಎರಡು ಮೂರು ನೂರು ಭೇದಗಳಿಲ್ಲ, ಯಾವುದರಲ್ಲಿ ನಾನು ಸಾಕ್ಷಿ ಒಳಗೆ. ಆದ್ದರಿಂದ ಅದಷ್ಟು ಕನ್ವರ್ಟ್ ಆಗ್ತದೆ ನೋಡಿ, ಈಗ ಏನಿದೆ ಕನ್ವರ್ಟ್ ಆಗ್ತದೆ, ಅಸ್ಮಿ ಶಬ್ದವನ್ನ ಅನುಸರಿಸಿಕೊಂಡು ಆ ಶಬ್ದದ ಕ್ಷಣಿಕತೆಯನ್ನು ಗುರುತಿಸಿ ಅದಕ್ಕೆ ಇರುವ ಸಾಕ್ಷಿ ನಾನು ಅನ್ನುವಂಥದ್ದು ಸಿದ್ಧಾಂತಕ್ಕೆ ಬಂದಾಗ ಅಲ್ಲಿ ಏನು ಅಸ್ಮಿ ಆಗಿದೆಯೋ ನೋಡು. ಅಸ್ಮಿ ಆಯಿತು ಅಂದರೆ ಸಮಾಧಿ ಆಯಿತು. ಅಸ್ಮಿ ಶಬ್ದವಿದ್ದೋಯಂ ಅಸ್ಮೀತಿ ಶಬ್ದವಿದ್ದೋಯಂ ಸಮಾಧಿ ಸವಿಕಲ್ಪಕ. ಶಬ್ದವನ್ನು ಅನುಸರಿಸಿದ್ದರಿಂದಾಗಿ ಇದು ಸವಿಕಲ್ಪ ಸಮಾಧಿ, ದೃಶ್ಯವನ್ನು ಅನುಸರಿಸಿದ್ದರಿಂದಾಗಿ ಅದು ಸವಿಕಲ್ಪ ಸಮಾಧಿ ಹೌದಾ. ಹಾಗಾದ್ರೆ ಎಷ್ಟು ಸಮಾಧಿ ಅದು ಈಗ? ಎರಡು, ಎರಡೂ ಸೇರಿ ಬರ್ತದೆ ಏನಂತ ಸವಿಕಲ್ಪ ಸಮಾಧಿ. ಒಂದು ದೃಶ್ಯ, ಇನ್ನೊಂದು ಶಬ್ದ ಹೌದಾ, ಇನ್ನು ನಿರ್ವಿಕಲ್ಪ ಸಮಾಧಿ. ಸ್ವಾನುಭೂತಿರ ಸಾವೇಶ ದೃಶ್ಯ ವೃದ್ಧಾನುಪೇಕ್ಷಿತು, ನೀನು ಆ ಸತ್ಯದ ಆನಂದನಲ್ಲೇ ಉಳಿದು ಬಿಡು. ಸ್ವಾನುಭೂತಿ ರಸಾವೇಶ, ಆ ರಸವೇ ನೀನಾಗಿ ಉಳಿದು ಬಿಡು, ಅದು ನೀನೇ ಮಸ್ತಿ ಮೇ ರಹಜ ಆನಂದ. ಅದು ಯಾವಾಗ ಸಾಧ್ಯ ಗೊತ್ತ? ದೃಶ್ಯ ಶಬ್ದ ಇವುಗಳ ಆವುಗಳ ಪಾಶಕ್ಕೆ ನೀವು ಒಳಗಾಗ ಉಪೇಕ್ಷಿತು ನಿರ್ವಿಕಲ್ಪ ಸಮಾಧಿ ಸ್ಯಾದ. ಅದಕ್ಕೇನಂತ ಕರೀತಾರೆ, ಅಂತರನ ಬಹಿರ್ನ. ನಾವೀಗ ಅಂತರ ಒಳಗೆ ನಾವು ವಿಚಾರ ಮಾಡ್ತಾ ಇದ್ದೀವಿ, ಹೃದಯ ಸ್ಥಿತ ದೀಪವತ್ ಹೇಗಿರ್ತದೋ ಗಾಳಿಯ ವೈದಾಟವಿಲ್ಲದೆ ಇದ್ದ ಸ್ಥಾನದಲ್ಲಿ ಹೇಗೆ ದೀಪ ಉರಿತಾ ಇರುತ್ತದೆ? ಗಾಳಿಯ ವೈದಾಟ ಇಲ್ಲದೆ ಇದ್ದಂತಹ ಸ್ಥಿತಿಯಲ್ಲಿ ದೀಪ ಹೇಗೆ ಉರಿತಾ ಇರ್ತದೆ? ಹಾಗೆ ನೀನು ಕೇವಲ ಸಚ್ಚಿದಾನಂದ ಸಚ್ಚಿದಾನಂದ ನಿರ್ವಿಕಲ್ಪ ಸುಖ. ಇದಷ್ಟು ಹೃದಯ ಬಗೆಗೆ ನಾಳೆ ಓಂ ತತ್ಸತ್ ಶಂಭೋ ಮಹಾದೇವ ನಾರಾಯಣ. ನಾನು ಮೊದಲನೇ ಸಲ ಈ ದುಃಖ ದೃಶ್ಯವೇ ಕಲ್ಪೂಜಿ ಸಾಮರ್ಥ್ಯದಿಂದ